ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೆ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ. ಹಾ, ರಿಣೀ ಯಾ ಅರಿಣೀ, ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ, ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳುವಿರಿ. ವಿಷಯ ಭಸ್ಮಾಸುರ ಸಂಹಾರ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ಹೌದು ಸರ್. ಏನೇನು ಮರೆಯ, ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದ. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ. ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ, ಹೌದಾ ಸರ್? ಚಿತ್ರದುರ್ಗದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸೇವಾ ಟ್ರಸ್ಟ್ ಅವರಿಂದ ಸರ್ವರಿಗೂ ಗಾಂಧಿ ಜಯಂತಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ October 3 ಗುರುವಾರದಿಂದ 12 ಶನಿವಾರದವರೆಗೆ ಕೆಳಗೋಟೆಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಸರಾ ಹಬ್ಬದ ವಿಶೇಷ ಪೂಜಾ ಮಹೋತ್ಸವ. ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪ್ರತಿದಿನ ನವದುರ್ಗೆಯರ ಅಲಂಕಾರ, ಕುಂಕುಮಾರ್ಚನೆ, ಅಷ್ಟೋತ್ತರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. 12 ಶನಿವಾರ ಸಂಜೆ 4 ಗಂಟೆಯಿಂದ ತುರುವನೂರು ರಸ್ತೆಯಲ್ಲಿರುವ ಬನ್ನಿ ಮಂಟಪಕ್ಕೆ ದೇವಿಯ ಅದ್ದೂರಿ ಮೆರವಣಿಗೆ ಹೊರಡಲಿದೆ. ಬೆಳಗ್ಗೆ ಹಾಗೂ ಸಂಜೆ ಮಾತ್ರ ನಿಂಬೆಹಣ್ಣಿನ ಆರತಿ ಮಾಡಬೇಕಾಗಿ ಭಕ್ತರಲ್ಲಿ ವಿನಂತಿ. ದೇವಸ್ಥಾನದ ದಸರಾ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಾರೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಚಿತ್ರದುರ್ಗ. ಕೃಷಿಕ ಬಾಂಧವರೇ, ಈಗ ಕೇಳಿ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ವಿಷಯ ಭಸ್ಮಾಸುರ ಸಂಹಾರ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಆಕಾಶವಾಣಿ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಭಸ್ಮಾಸುರ ಸಂಹಾರ ಕುರಿತ ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಓ, ಇದೇನಪ್ಪ ಆಶ್ಚರ್ಯ! ಇಷ್ಟು ದಿಸದ ಮೇಲೆ ನಮ್ಮ ಅಪ್ಪನಿಗೆ ಮಗಳ ನೆನಪು ಬಂದಿತ್ತೆ. ಅಪರೂಪದ ನೆಂಟರು ಬಂದಂಗ ಆಯ್ತಲ್ಲಪ್ಪ, ನನಗೂ ನಿನ್ನ ನೋಡಂಗಾಯ್ತಪ್ಪ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಏನ್ ಮಾಡೋದವ್ವ, ರೈತಾಪಿ ಬದುಕು. ಎಷ್ಟು ಮಾಡಿದ್ರು ಮುಗಿಯಲ್ಲ, ಬರೋಣ ಅಂದ್ಕೊಂಡ್ರೆ ಪುರ್ಸೊತ್ತಾಗಬೇಕಲ್ಲ. ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಕಣ್ಮಗಳೇ. ಏನು ಹಿಂಗೆ ನಡೀತಾ ಇದೆ ಜೀವನ? ಆರಕ್ಕೆ ಏರಲಿಲ್ಲ, ಮೂರು ಕಿಳಿದಿಲ್ಲ, ನಂಗೆ ಹೋಗ್ತಾ ಐತೆ. ಎಲ್ಲರದು ಅದೇ ಕತೆ ಬಿಡಪ್ಪ. ರೈತರಾದ್ರೇನು, ಮಹಾರಾಜ ಆದ್ರೇನು, ಎಲ್ಲ ಅಷ್ಟೇ. ಮೂರು ದಿವಸ ಸಂತೆ, ಅದಿರ್ಲಿ. ನಮ್ಮಜ್ಜಿ ಚೆನ್ನಾಗೈತೇನಪ್ಪ? ಏನ್ ಚಂದವೋ ಏನೋ, ಅದೇನು ಇವತ್ತು ನೆನ್ನೆ ಹುಟ್ಟಿರೋದೆ? ಏನು ಕಮ್ಮಿ ವಯಸ್ಸು, ಅದಕ್ಕೆ ಹಿಂಗೆ ಐತಿ. ಊರು ಹೋಗುನ್ನತ್ತೆ, ಕಾಡು ಬಾನ್ನತ್ತೆ, ಇವತ್ತು ನಾಳೇನು ಅಂತ ಕತೆ ಆಗ್ತಾ ಐತೆ. ಏ ಸುಮ್ನಿರಪ್ಪ, ಈಗ್ಲೇ 10 ವರ್ಷದಿಂದ ನಮ್ಮಜ್ಜಿ ಸಾಯೋದ್ರಗೆ ಐತೆ. ಎಷ್ಟು ಜನ ಸತ್ರು, ಎಷ್ಟು ಜನ ಹುಟ್ಟಿದ್ರು, ನಮ್ಮಜ್ಜಿ ಮಾತ್ರ ಕಲ್ ಗುಡ್ಡಿದ್ದಂಗೈತೆ. ಹೋಗರನ್ನ ಕಳಿಸ್ತಿತ್ತೆ, ಬರೋರನ್ನ ಬರ್ ಮಾಡ್ಕಂತಿತ್ತೆ. ಚೆನ್ನಾಗಿರ್ಲಿ ಬಿಡು, ತಮಾಷೆಗೆ ಹೇಳ್ದೆ. ನನಗೇನು ಹೊಟ್ಟೆ ಕಿಚ್ಚ, ನಮ್ಮೆಲ್ಲರನ್ನ ಎಷ್ಟು ನಿಗಾ ಮಾಡಿ ಸಾಕಿತ್ತೆ, ಆ ಋಣ ತೀರ್ಸಕ್ಕಾಗತ್ತಪ್ಪ ನಾವು. ಸತ್ಯ ಕಣವ ನಿನ್ನ ಮಾತು. ಮದುವೆ ಆಗಿ ನಮ್ಮ ಮನೆಗೆ ಬಂದ ದಿವಸದಿಂದ ಪುರ್ಸೊತ್ತಿಲ್ದಂಗೆ ಹಗಲು ರಾತ್ರಿಯಿಂದ ಮುರತ್ತು ಮೂಕ್ ಬಸವಣ್ಣಂಗೆ ಕೆಲಸ ಮಾಡಿದ್ದೇ ಮಾಡಿದ್ದು. ನಮ್ಮ ಅಂತೆನಾ ಈ ಮಟ್ಟಕ್ಕೆ ತಂದು ನಿಲ್ಸಿದ್ದು ನಿಮ್ಮ ಅಜ್ಜಿನೇ ಅಂತ ಸುತ್ತ ಹತ್ತಳ್ಳಿನ ಹೇಳತ್ತೆ. ಅದೆಂತ ಶಕ್ತಿ, ಎಂತ ಉತ್ಸಾಹ ಅಂತೀಯ. ಇತ್ಲ ಗುಡ್ಡ ತೆಗೆದು ಹತ್ಲಗಿಡ್ತೀನಿ ಅನ್ನೋ ಮನಸ್ಸದ್ರದ್ದು. ಇವತ್ತು ತಾನೇನು ಕೂತ್ಕೊಂಡು ಉಣ್ಣುತ್ತ, ಏನಾದ್ರೂ ಮಾಡ್ತಾನೆ ಇರುತ್ತೆ. ಅಗ್ಗ ವಸಿತೀನಿ ಅನ್ನತ್ತೆ, ತೂರ್ತೀನಿ, ಕೇರ್ತೀನಿ ಅಂತ ಹುಡುಕ್ಯಂದು ಹುಡುಕ್ಯಂದು ಬದುಕು ಮಾಡ್ತಾನೇ ಇರುತ್ತೆ. ಆ ಶಕ್ತಿ ನಮಗೆಲ್ಲೈತೆ ಹೇಳು. ಅಲ್ಲ ಕಣವ, ನಾನು ಅದ್ರ ಮಗ, ನನ್ನ ಬಾಯಗಳಲ್ಲೆಲ್ಲ ಉದುರಿ ಹೋಗಿದ್ದಾವೆ. ನಮ್ಮವನು ಅಲ್ಲೂ ಈ ವಯಸ್ಸಿನಲ್ಲೂ ಕಲ್ಲು ಕಡಿದು ಪುಡಿ ಪುಡಿ ಮಾಡೋ ತರ ಎಂತ ಗಟ್ಟಿಯಾಗಿವೆ ಅಂತೀಯ. ಹೇಳೋಕೆ ನಾಚಿಕೆ ಆಗತ್ತಪ್ಪ. ಅಲ್ಲ, ನಂದು ಯಾವ ವಯಸ್ಸು ಹೇಳಪ್ಪ? ಈಗಲೇ ಕಣ್ಣ ಮೇಲೆ ಕನ್ನಡಕ ಬಂದು ಕೂತಿತ್ತೆ ಅಂತೀನಿ. ನಮ್ಮಜ್ಜಿ ನೋಡಿದ್ರೆ ಬರೀ ಗಣ್ಣಲ್ಲಿ ಅಕ್ಕಿಲಿ ಕಲ್ಲಾಯುತ್ತೆ. ನಮಗೆ ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ, ಒಂದ್ ತಿಂದ್ರೆ ಗ್ಯಾಸ್, ಮತ್ತೊಂದ್ ತಿಂದ್ರೆ ಶುಗರು. ನಮ್ಮವನಿಗೆ ಒಂದು ಕಾಯಿಲೆನಾ ಕಸಾಲೆನಾ ಏನೂ ಇಲ್ಲ. ಮುದ್ದೆ ರೊಟ್ಟಿ ಏನಾದರೂ ಆಗಲಿ, ತಿನ್ನೋಕ್ಕೂ ಸಹಿ, ಅರಗಿಸ್ಕೊಳ್ಳೋಕ್ಕೂ ಸಹಿ. ಒಂದ್ ದಿಸಕ್ಕೂ ಆಸ್ಪತ್ರೆಗೆ ಅಂತ ಹೋಗಿದ್ದು ಗೊತ್ತೇ ಇಲ್ಲ. ಆಗಿನ ಕಾಲದ ಜನ ಅಂದ್ರೆ ಹಂಗೆ ಬಿಡು, ಅಂತ ಆಹಾರನ ಬೆಳೀತಿದ್ರು. ನಮ್ಮ ಕಾಲದಲ್ಲೇ ಬರೀ ಸೀಮೆ ಗೊಬ್ಬರ, ಔಷಧಿ ಹಾಕಿದ ಅನ್ನ, ಅದರಲ್ಲಿ ಇನ್ನೇನು ಶಕ್ತಿ ಇರುತ್ತೆ ಹೇಳು. ಅದಿರಲಿ, ನನ್ನ ಬುದ್ಧಿಗೆ ಇನ್ನೇನು ಹೇಳಿ, ಬಂದಾಗಿನಿಂದ ಮಾತೇ ಆಯ್ತು. ಬಾರಪ್ಪ, ಊಟ ಮಾಡು. ಊಟದ ಮಾತು ಅಲ್ಲಿರಲಿ ಬಿಡವ್ವ, ಇನ್ನೂ ಹೊಟ್ಟೆ ಹಸ್ತಿಲ್ಲ, ಆಮೇಲೆ ಊಟ ಮಾಡಿದ್ರೆ ಆಯ್ತು. ಅಲ್ಲ ನಮ್ಮವ್ವ, ಆ ಕಾಲಕ್ಕೆ ಮನೆ ತುಂಬ ಅಷ್ಟೊಂದು ಜನ, ಆಳು ಕಾಳು, ನೆಂಟರು ಇಷ್ಟರು, ಇವ್ರನ್ನೆಲ್ಲ ನಿಭಾಯಿಸ್ಕೊಂಡು ಆನಾಡಿ ಹಸು ಕರು ಕತ್ತೆ ಕುದುರೆನೆಲ್ಲ ನೋಡಿಕೊಂಡು ಸರಿ ಕ್ರೆದರಿಗೆ ನಮ್ಮನ್ನ ತಲೆ ಎತ್ತಿ ನಿಲ್ಲಂಗೆ ಮಾಡಿದ್ದು ಸಣ್ಣ ವಿಷಯ ಏನಲ್ಲ. ಏನಂತೀಯ? ಅಷ್ಟಲ್ದೆ ಏನಪ್ಪ, ಒಂದು ಹೆಣ್ಣಿನ ಕಾಲೋ ಒಂದು ಎತ್ತಿನ ಕಾಲೋ ಅಂತ ಹೇಳಿಲ್ವಾ? ಯಂಗ್ಸು ಬುದ್ಧಿವಂತೆ ಆದರೆ ಮಾತ್ರ ಮನೆ ಬದುಕು. ಗಂಡನ್ನ ಮಕ್ಕಳನ್ನೆಲ್ಲ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವಳದೇ ಅಲ್ವಾ? ಆ ವಿಷಯದಲ್ಲಿ ನಮ್ಮಜ್ಜಿ ಯಾವತ್ತೂ ಹಿಂದೆ ಬೀಳಲಿಲ್ಲ. ಒಂದು ಒಡವೆ ಅಸ್ತ್ರ ಅಂತ ಎಂದು ಕೂಡ ಆಸೆ ಪಡ್ಲಲ್ಲ. ಆದರೆ ಆಸೆ ಪಟ್ಟವ್ರಿಗೆ ಮಾಡಿಸ್ಕೊಡ್ತಾ, ತಾನ್ ಮಾತ್ರ ವಿರಾಗಿ ತರ ಇದ್ಬಿಟ್ರು. ತಾನಾಯ್ತು, ತನ್ ಬದುಕಾಯ್ತು ಅನ್ನಂಗೆ. ಜಯಮ್ಮ ಚೆನ್ನಾಗಿದ್ದೇನವ? ತುಂಬಾ ದಿವಸ ಆಯ್ತು, ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೋ ನೋಡು, ಇವ್ರು ನಿಮ್ ತಂದೆಯವ್ರ ತಾನೆ? ತುಂಬಾ ದಿವಸ ಆಗ್ತು ನೋಡಿ. ಚೆನ್ನಾಗಿದ್ದೀರಾ ಅಪ್ಪಾಜಿ? ಅಪ್ಪ ಮಗಳು ಏನೋ ಮಾತಾಡ್ತಾ ಇದ್ರಿ, ನಾನ್ ಬಂದು ತೊಂದರೆ ಮಾಡ್ದಂಗ ಆಯ್ತೋ ಏನೋ. ತೊಂದ್ರೆ ಏನ್ ಬಂತು? ನೀವು ನಮ್ಮ ಅಂಗನವಾಡಿ ಟೀಚರ್ ತಾನೆ, ನಮಗೇನು ಹೊಸಬ್ರೆ? ಅಷ್ಟಕ್ಕೂ ನೀವು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಮಂತ ತಿಳುವಳಿಕೆ ಇರೋರು ಮಾತುಕತೆಗೆ ಜೊತೆಗಿದ್ರೆ ಒಳ್ಳೇದು. ಹಂಗೆ ನಿನ್ನ ವಾರ್ಗಿತ್ತಿ ಗೌರಮ್ಮನ್ನು ಕರೆಯವ್ವ, ನಾನು ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಅಂತಲೇ ಬಂದಿದ್ದೀನಿ. ನಾವೇ ಅಪ್ಪ ಮಕ್ಕಳು ಮಾತಾಡೋಕ್ಕಿಂತ ಬೇಕಾದವ್ರಿಬ್ಬರಿದ್ರೆ ಒಳ್ಳೇದು. ಇದೊಳ್ಳೆ ಆಶ್ಚರ್ಯದ ವಿಷಯ ಆಯ್ತು. ಅದೇನಪ್ಪ ಅಂತ ಮುಖ್ಯವಾದ ವಿಷಯ ನಾಲ್ಕು ಜನ ಕೂತ್ಕೊಂಡು ಮಾತಾಡೋದು ಅಂತದ್ದು? ಗೌರಮ್ಮ ಸ್ವಲ್ಪ ಭಾರವ ಇಲ್ಲಿ, ಯಾಕೋ ನಿಮ್ ದೊಡ್ಡಪ್ಪ ಕರಿತಾ ಐತೆ. ನೀನಿಲ್ದೆ ಮಾತು ಮುಂದುವರಿಯಲ್ಲ ಕಣವ, ನನಗಿಂತ ನಿನ್ನ ಮೇಲೆ ನಮ್ಮಪ್ಪಂಗೆ ಪ್ರೀತಿ ಜಾಸ್ತಿ. ಯಾಕಕ್ಕ, ನಾನೇನು ಮಗಳಲ್ವಿ? ನೀನು ಎತ್ತ ಮಗಳಾದ್ರೆ ನಾನು ಪ್ರೀತಿ ಮಗಳು. ನಮ್ಮಿಬ್ರ ಮಧ್ಯೆ ನಮ್ ದೊಡ್ಡಪ್ಪ ಎಂದೂ ಆ ಭೇದ ಭಾವ ಮಾಡ್ಲಿಲ್ಲ ಬಿಡು. ನಿಮ್ಮ ಹಕ್ರೆ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಒಂದ್ ಸಂಸಾರ ಅಂದ್ರೆ ಹೀಗಿರ್ಬೇಕು. ಅದ್ ಬಿಟ್ಟು ಒಬ್ಬರ ಮುಖ ಹತ್ತ, ಒಬ್ಬರ ಮುಖ ಹಿತ್ತ ಅಂದ್ರೆ ಒಕ್ತಾನ ಪೂರೈಸುತ್ತಾ? ಹೀಗಿದ್ರೆ ತಾನೆ ಅಭಿವೃದ್ಧಿ ಸಾಧಿಸೋಕೆ ಆಗೋದು. ಅದಿರ್ಲಿ, ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ರಿ, ಏನು ಅಂತ ಗೊತ್ತಾಗ್ಲಿಲ್ಲ ಶಿವಣ್ಣವ್ರೆ. ನಮ್ಮ ಮಂಥನ ಅಂದ್ರೆ ಆ ಭಾಗಕ್ಕೆ ಯಾವತ್ತಿನಿಂದಲೂ ತುಂಬಾ ಹೆಸರುವಾಸಿ ಮೇಡಮ್. ಜಂಬಕ್ ಕೇಳ್ತೀನಿ ಅಂತ ತಪ್ಪು ತಿಳಿಬೇಡಿ, ನಮ್ಮ ಮುತ್ತಜ್ಜಿನ ಕಾಲದಿಂದ ಇಲ್ಲಿವರೆಗೆ ಎಲ್ಲರೂ ಪ್ರಾಮಾಣಿಕವಾಗಿ ದುಡಿದು ಒಂದನ್ನ ಹೊತ್ತಾಗಿ ಬೆಳೆಸಿದ್ದಾರೆ. ಮರ್ಯಾದೆನೇ ದೊಡ್ಡದು ಅಂತ ಬದುಕ್ತವರು ನಾವೆಲ್ಲ, ನಮ್ಮ ಮಕ್ಕಳು ಕೂಡ ಹಂಗೆ ಬಿಡಿ. ನನಗೆ ಇಬ್ರು ಮಕ್ಕಳು, ನಿಮ್ ಜಯಮ್ಮ ಒಬ್ಳು, ಇವಳ ಅಣ್ಣ ಒಬ್ಬ, ನನ್ನ ಮಗನಿಗೆ ಒಬ್ಬ ಮಗ ಒಬ್ಬ ಮಗಳು. ಮಗ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಸ್ವತಂತ್ರವಾಗಿ ಮಾದರಿಯಾಗಿ ಬದುಕು ಕಟ್ಕೊಳ್ತೀನಿ ಅಂತ ಹೇಳಿ ಪಟ್ಟಣ ಬಿಟ್ಟು ಹಳ್ಳಿಗೆ ಬಂದು ಭೂಮಿಲಿ ಏನೇನೋ ಹೊಸ ಪ್ರಯೋಗದ ಕೃಷಿ ಮಾಡ್ತಾ ಇದ್ದಾನೆ. ಮಾಡ್ಲಿ ಬಿಡು, ತಪ್ಪೇನಿಲ್ಲ. ಇದೇನು ಒಂದಿಷ್ಟು ಜಮೀನೇನು, ಕೈ ತುಂಬಾ ಆಸ್ತಿ. ಅಜ್ಜ ಅಜ್ಜಿ ಅಷ್ಟು ಮಾಡಿಟ್ಟಿದ್ದಾರೆ. ನಿಜ, ಹತ್ತು ತಲೆಮಾರು ಕೂತು ತಿಂದ್ರು ಕರಗೋದಿಲ್ಲ ಏನೋ. ನಮ್ಮ ಹಿರಿಯರ್ ಮಾಡಿದ ಪುಣ್ಯ ಆವತ್ತಿನಿಂದ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ. ನಿನ್ ಮೊಮ್ಮಗ ನಿಮ್ಮನ್ನೆಲ್ಲ ಮೀರಿಸೋಷ್ಟು ಸಾಧನೆ ಮಾಡಿದ್ದಾನೆ. ಬೇರೊಬ್ಬರ ಬಳಿ ಕೆಲಸ ಮಾಡೋದು ಯಾಕೆ ಅಂತ, ನಾನೇ ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಅವನು ಬೆಳೀತಾ ಇದ್ದಾನೆ. ಬೆಳೆಯೋ ಒಂದು ಪೈರನ್ನ ಮೊಳಕೆಯಲ್ಲೇ ಕಾಣ್ಬೋದಲ್ಲಪ್ಪ. ಒಳ್ಳೆ ಮಕ್ಕಳು ಹುಟ್ಟೋಕು ಪುಣ್ಯ ಮಾಡಿರಬೇಕು. ಈ ಕಾಲದಲ್ಲಿ ಎಲ್ಲರೂ ಪಟ್ಟಣಕ್ಕೆ ಆಸೆ ಪಟ್ಟು ಹೋದ್ರೆ ಈ ಹುಡುಗ ಕೃಷಿ ಕೆಲಸಕ್ಕೆ ಬಂದಿರೋದು ಮೆಚ್ಚಬೇಕಾದದ್ದೇ. ಇರೋ ಆಸ್ತಿನ ಉಳಿಸೋದೇ ದೊಡ್ಡದು ಅನ್ನೋ ಕಾಲ ಇದು. ಮನೆಯ ಮಕ್ಕಳು ಬರೋ ಸೊಸೆಯಂದಿರು ಒಳ್ಳೆಯರಾಗಿದ್ರೆ ಸರಿ, ಇಲ್ಲಾಂದ್ರೆ ಕಷ್ಟನೇ. ಆ ಕಷ್ಟವೇ ನಮಗೂ ಬಂದಿರೋದು ಮೇಡಮ್ನವ್ರೆ. ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಳ್ಳೆ ಮಂತದ ಹುಡುಗಿ ಹುಡುಕೋದು ಅಂದ್ರೆ ಅಷ್ಟು ಸುಲಭನ? ಹಿಂದೆ ಒಂದು ಗಂಡು ಹುಡುಕೋಕೆ 10 ಜೊತೆ ಚಪ್ಪಲಿ ಸವಿತಾ ಇತ್ತು, ಈಗ ಒಂದ್ ಹೆಣ್ಣು ಹುಡುಕೋಕೆ 20 ಜೊತೆ ಚಪ್ಪಲಿ ಸವಿಸಿದ್ರು ಹೆಣ್ಣು ಸಿಗೋದು ಕಷ್ಟ ಆಗಿದೆ. ಅದರಲ್ಲೂ ರೈತರಿಗೆ ಹೆಣ್ಣು ಸಿಗೋದೇ ಕಷ್ಟ. ಬದುಕು ಬಾಳನ್ನ ಸರಿಯಾಗಿ ತೂಗಿಸ್ಕೊಂಡೋಗೋದು ಸಿಗೋದು ಇನ್ನೂ ಕಷ್ಟ. ಗುಣ ನೋಡಿ ಸಂಬಂಧ ಬೆಳೆಸ್ಬೇಕು ಅಂತ ತಿಳಿದವ್ರು ಹೇಳಲ್ವಾ, ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರು ಒಳ್ಳೆಯವರೇ ಆಗ್ಬೇಕು. ಆದ್ರೂ ಎಷ್ಟು ಹುಷಾರಾಗಿ ಹುಡುಕಿ ಮದುವೆ ಮಾಡಿದ್ರು ಕೆಲವೊಮ್ಮೆ ವ್ಯತ್ಯಾಸಗಳು ಆಗ್ಬಿಡ್ತವೆ. ಏನ್ ಮಾಡೋದು, ಹಾಗಂತ ಮದುವೆ ಮಾಡ್ದಂಗೆ ಕೂತ್ಕೊಳಕ್ ಆಗುತ್ತಾ? ಹಳೆ ಪರಿಚಯವಾದ್ರೂ ಸ್ವಲ್ಪ ಸುಲಭ ಆಗುತ್ತೆ. ಹಾಗಂತ ಎಲ್ರಿಗೂ ಅದೇ ತರ ಸಿಗ್ಬೇಕಲ್ಲ. ಆದ್ರೂ ಯಾವುದೋ ಒಂದು ಸಂಸಾರ ಏನೋ ಆಯ್ತು ಅಂದ್ರೆ ಎಲ್ಲ ಅದೇ ರೀತಿ ಆಗುತ್ತಾ? ಎಷ್ಟೋ ಸಂಸಾರಗಳು ಬಂಗಾರದಂತೆ ನಡೀತಾ ಇಲ್ವಾ? ನಿಮ್ ಹುಡುಗ ವಿದ್ಯಾವಂತ ಇದ್ದಾನೆ, 10 ಜನರನ್ನ ಸಾಕಷ್ಟು ಆಸ್ತಿ ಇದೆ. ಒಳ್ಳೆ ಹೆಣ್ಣು ಮಗುವೆ ಸಿಗುತ್ತೆ ಬಿಡಿ. ಮದುವೆ ಆದ್ಮೇಲೆ ತಾನೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳಿಯೋದು. ಬರೋ ಸೊಸೆ ಇದು ನಮ್ಮನೆ, ಇವ್ರು ನನ್ನ ಜನ ಅಂತ ಭಾವಿಸ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಇದೆಲ್ಲ ತೊಂದರೆನೇ ಬೇಡ ಅಂತ ನಮ್ಮವ್ವ ಒಂದು ತೀರ್ಮಾನಕ್ಕೆ ಬಂದೈತಿ. ಮೊಮ್ಮಕ್ಳನ್ನ ಕಂಡಿದ್ದಾಯ್ತು, ತಾನು ಸಾಯೋದ್ರೊಳಗೆ ಮೊಮ್ಮಗನಿಗೆ ಮದುವೆ ಮಾಡಿ ಮರಿಮಕ್ಳನ್ನ ನೋಡಬೇಕು ಅನ್ನೋದು ಅದ್ರ ಆಸೆ. ಕಾಣ್ಲಿ ಬಿಡು ದೊಡ್ಡಪ್ಪ, ತಪ್ಪು ಅಂದವ್ರು ಯಾರು? ನಮ್ಮಜ್ಜಿ ಬಿಡು, ಮರಿಮಕ್ಳು ಗಿರಿಮಕ್ಳು ಅವ್ರ ಮಕ್ಳು ಎಲ್ಲರನ್ನು ಕಾಣ ಆಸೆ. ಅದಕ್ಕೆ ತಕ್ಕನಾಗಿ ಸಂಬಂಧ ಕೂಡ್ಬೇಕಲ್ಲ, ಅದೇನ ಅಷ್ಟು ಸುಲಭಕ್ಕಾಗ ಮಾತೆ. ಆದ್ರೂ ನಮ್ಮಜ್ಜಿ ಜೀವನದ ಉತ್ಸಾಹಕತೆ ಇದೆಯಲ್ಲ, ಅದನ್ನ ಮಾತ್ರ ಮೆಚ್ಚಬೇಕಾದ್ದೆ. ಭಾರಿ ಕಾಲಕ್ಕೂ ಮನೆ ಮನೆತನ ಅಂತ ಅಷ್ಟೊಂದು ದುಡಿದ ಜೀವ ಅದು. ಅದ್ ಬೇಕು ಇದ್ ಬೇಕು ಅಂತ ಎಂದೂ ಕೇಳಲಿಲ್ಲ. ಈಗ ಇದೊಂದು ಆಸೆ ಪಡ್ತಾ ಇದ್ದಾರೆ. ಅವರ ಆಸೆ ನೆರವೇರಿಸೋದು ನಿಮ್ಮ ಕರ್ತವ್ಯ. ಹುಡುಗನಿಗೆ ಮದುವೆ ವಯಸ್ಸು ಆಗಿದೆಯಲ್ಲ, ಮದುವೆ ಮಾಡಿದ್ರೆ ಆಯ್ತಪ್ಪ. ಅದಕ್ಕೆ ಕಣವ, ನಮ್ಮಅವಂದು ಅವತ್ತಿಂದ ಒಂದೇ ಕಾಟ, ಮಗಳೂರಿಗೆ ಹೋಗಿ ಬಾ ಮಗಳೂರಿಗೆ ಹೋಗಿ ಬಾ ಅಂತ. ನಾವು ಕೂಡ ಗಂಡ ಹೆಂಡತಿ ಯೋಚನೆ ಮಾಡಿದೀವಿ, ನಮ್ಮಅವನ ಮಾತು ಸರಿ ಅನ್ನಿಸ್ತು, ಅದಕ್ಕೆ ಬಂದೆ. ಅದು ಸರಿ, ಯಾರ ಮನೆಯಲ್ಲಿ ಮದುವೆಗೆ ಬಂದ ಹೆಣ್ಮಕ್ಳಿದಾವೆ ಅಂತ ಗೊತ್ತಿಲ್ಲಪ್ಪ. ನನಗೆ ಗೊತ್ತಂಗೆ ಯಾರ ಮನೆಯಲ್ಲೂ ಮದುವೆ ವಯಸ್ಸಿಗೆ ಬಂದ ಹೆಣ್ಮಕ್ಳು ಇದ್ದಂಗಿಲ್ಲ. ಆದರೂ ಈ ಊರಿನಾಗೆ ಹೋಗಿ ಪಟ್ಟಣದಲ್ಲಿ ಓದ್ತಿದ್ದಾರಲ್ಲ, ಅವ್ರು ಯಾರು ಇದಾರೋ ಏನೋ ಯಾರಿಗೆ ಗೊತ್ತು. ಈಗಿನ ಕಾಲದ ಮಕ್ಕಳು ನಮ್ಮೂರಿನವರೇ ಆಗಿದ್ರು ಎಷ್ಟೋ ಸಾರಿ ಗೊತ್ತೇ ಆಗಲ್ಲ. ಎಲ್ಲೋ ಇದ್ದು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಯಾವತ್ತೋ ಒಂದಿನ ಊರಿಗೆ ಬಂದು ಹೋದ್ರೆ ಯಾರಿಗೆ ತಿಳಿಯುತ್ತೆ ಅದು ಯಾರ ಮನೆ ಯಾರ ಮಗಳು ಅಂತ? ನೀವೇ ಹೇಳಿ ಶಿವಣ್ಣವ್ರೆ. ಈಗ ಚೆನ್ನಾಯ್ತು ನೋಡವ್ವ, ನೀವೆಲ್ಲ ಬುದ್ಧಿವಂತರು ಅಂದ್ಕೊಂಡಿದ್ದೆ. ನಿಮಗೆ ಸನ್ನೆ ಸೂಕ್ಷ್ಮ ಗೊತ್ತಾಗಲ್ಲ ಬಿಡಿ. ಯಾರ್ದ ಮನೆ ಹೆಣ್ಣಾಗಿದ್ರೆ ಇಲ್ಲಿಗೆ ಯಾಕೆ ಬತ್ತಾ ಇದ್ದೆ? ಸೋ ಅಂದ್ರೆ ರಾಗ ತಿಳಿಯಲ್ಲ ಬಿಡ್ರವ್ವ ನಿಮಗೆ. ಅಲ್ಲ ಕಣ್ ದೊಡ್ಡಪ್ಪ, ನೀರಲ್ಲಿ ಎಮ್ಮೆ ಮಲಗಿಸಿ ಬರೀ ಕೋಡ್ ತೋರಿಸಿ ವ್ಯಾಪಾರ ಮಾಡ್ದಂಗ ಆತಪ್ಪ, ನಮಗೆ ಹೆಂಗ್ ಗೊತ್ತಾಗ್ಬೇಕು ಹೇಳು. ಅದೇನು ಅಂತ ನೇರವಾಗಿ ಹೇಳ್ಬಾರ್ದೆ, ಒಗಟಿನ ಮಾತು ಯಾಕೆ ಆಡ್ತೀರಿ? ನಮ್ಮದ್ದೇ ಮುಚ್ಚು ಮರೆ ಯಾಕೆ? ಮುಚ್ಚಿಡೋ ವಿಷಯ ಅದರಲ್ಲಿ ಏನಿದೆ ಅದೇನ ಅಂತ ನೀವೇ ಹೇಳಿ ಅಪ್ಪಾಜಿ. ಕುಣಿಯೋಕ್ ಬಂದ ಮೇಲೆ ಮುಸ್ಕಿಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಹಂಗ ಇಲ್ಲಿ ಬೆಣ್ಣೆ ಉಟ್ಕೊಂಡು ತುಪ್ಪಕ್ಕೆ ಬೇರೆ ಕಡೆ ಕೊಡೋದು ಯಾಕೆ ಹೇಳಿ? ನಮ್ಮ ಮೊಮ್ಮಗಳೇನಾಗಿದ್ದಾಳೆ, ಒಳ್ಳೆ ಬಂಗಾರದ ಗೊಂಬೆ ಇದ್ದಂಗೈತೆ. ನಿಮ್ಮ ಅಜ್ಜಿ ಆಸೆ, ನಿಮ್ಮ ತಾಯಿ ಆಸೆನೂ ಅದೇ ಕಣವ್ವ. ಏ ಬಿಡು ದೊಡ್ಡಪ್ಪ, ಏನ್ ಮಾತು ಅಂತ ಆಡ್ತೀಯ? ಒಂದಕ್ಕೊಂದು ಸಂಬಂಧ ಬೇಡವಿ. ಅಲ್ ಕಣಪ್ಪ, ಯಾವ ದಿವಸದ ಹಸು ಕೂಸದು ಅಂತೀನಿ, ಅದಕ್ಕೆ ಅಂತ ಮದುವೆ? ಯಾರಾದ್ರೂ ಒಪ್ಪ ಮಾತ ಇದು? ಮದುವೆ ಅಂದ್ರೆ ಏನಾದೇನು ಮಕ್ಕಳಾಟನ? ನಿಮ್ ಮನೆಗೆ ಒಳ್ಳೆಯದಾಗ್ಲಿ ಒಳ್ಳೆ ಸೊಸೆ ಸಿಗ್ಲಿ ಅಂತ ನಮಗೂ ಆಸೆನೆ. ಹಾಗಂತ ಆ ಚಿಕ್ಕ ಹುಡುಗಿ ಜೀವನದ ಬಗ್ಗೆ ಯೋಚನೆ ಮಾಡೋದು ಬೇಡ್ವಾ? ಇನ್ನು ಗೊಂಬೆ ಜೊತೆಯಲ್ಲಿ ಆಟ ಆಡೋ ವಯಸ್ಸು, ಅದಕ್ಕೆ ಬುದ್ಧಿ ದೇಹ ಎರಡೂ ಬೆಳೆದಿಲ್ಲ. ಅದಕ್ಕೆ ಏನ್ ತಿಳಿಯುತ್ತೆ ಹೇಳಿ? ಹಿರಿಯರಾದ ನಮಗೆ ಜವಾಬ್ದಾರಿ ಬೇಡ್ವಾ? ಆ ಜವಾಬ್ದಾರಿ ಇರೋದಕ್ಕೆ ತಾನೇ ಏನವ ನಾನು ಇಲ್ಲಿಗೆ ಬಂದಿರೋದು. ಅದು ನನ್ನ ಮಗುವೆ ತಾನೇ. ಯಾರೋ ಹೊರಗಿನವ್ರು ಬಂದು ಅಷ್ಟೊಂದು ಆಸ್ತಿ ಅನುಭವಿಸೋದು ಯಾಕೆ ಅಂತ ಹೇಳಿ. ಆಸ್ತಿ ಒಂದೇ ಮುಖ್ಯನಾ ಹೇಳು, ಆ ಕಂದನ ಬದುಕು ಬಾಳು ಕೂಡ ನೋಡ್ಬೇಕಲ್ಲ. ನಾವು ಹುಡುಕಿದ್ರು ಅಂತ ಹುಡುಗ ಸಿಗೋದು ಕಷ್ಟ ಬಿಡು. ನಾವು ಕಂಡು ಹುಡುಗ ಬಂಗಾರದಂತ ಗುಣ, ಆದ್ರೂ ಈ ಸಣ್ಣ ಮಗುವಿಗೆ ಮದುವೆ ಅಂದ್ರೆ ಅದ್ ಯಾಕೋ ಏನೋ ಅಷ್ಟು ಸರಿ ಕಾಣಲ್ಲ ಅನ್ಸುತ್ತೆ. ಮದುವೆ ಅಂದ್ರೆ ನಮ್ದು ತಮ್ದು ಒಡವೆ ವಸ್ತ್ರ ಆಸ್ತಿ ಹಣ ಹಳೆ ಸಂಬಂಧ ಉಳಿದುಕೊಳ್ಳಿ ಅನ್ನೋದೇ ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾದ ಯೋಚನೆ ಮಾಡಬೇಕಾದ ಬೇರೆ ವಿಷಯಗಳು ಬೇಕಾದಷ್ಟಿರ್ತವೆ. ಇಲ್ಲಿ ಯೋಚನೆ ಮಾಡೋಕೇನಿದೆ, ಚಿನ್ನದಂತ ಹುಡುಗ, ಚಿನ್ನ ಒಡವೆ ದುಡ್ಡು ಕಾಸು ತುಂಬಿ ತುಳುಕ್ತಾ ಇರೋ ಮನೆ. ಆ ಅರಮನೆಯಲ್ಲಿ ನಮ್ಮ ಹುಡುಗಿ ಸುಖವಾಗಿರ್ತಾಳೆ. ನೀನ್ ಹುಟ್ಟು ಬೆಳೆದ ಮನೆ, ನಿನ್ನ ಮನೆಗೆ ನಿನ್ನ ಮಗಳ ಯಜಮಾನಿ ಆಗೋದು ನಿನಗಿಷ್ಟ ಇಲ್ವಾ ಜಯಮ್ಮ? ನಾವೇನು ತೊಟ್ಲು ಮದುವೆ ಮಾಡ್ತಾ ಇದ್ದೀವ ಹೇಳು. ನೀವೇನು ಬಿಟ್ರೆ ತೊಟ್ಟಿಲ್ ಮದ್ವೆನೂ ಮಾಡಾರೆ. ಅಷ್ಟಕ್ಕೂ ತೊಟ್ಟಿಲ್ ಮದ್ವೆಗೂ ಇದಕ್ಕೂ ಏನ್ ವ್ಯತ್ಯಾಸ ಹೇಳಿ? ಇನ್ನೂ ಪ್ರಪಂಚ ಗೊತ್ತಿಲ್ಲದ ಹುಡುಗಿ ಇದು. ನೀನ್ ಹೇಳೋದು ನಿಜ ಗೌರಮ್ಮ, ಆದ್ರೂ ಎಲ್ಲೋ ಒಂದ್ ಕಡೆ ಅಪ್ಪ ಹೇಳೋದು ಸರಿನೇ ಕಾಣಿಸ್ತೈತಿ. ನಮ್ಮ ಅಧಿಕಾರನ ಯಾರೋ ಹೊರಗ್ನರ್ ಬಂದು ಚಲಾಯಿಸೋದು ಅಂದ್ರೆ ನಮ್ಮನಸಿಗೂ ಒಂಥರ ಆಗುತ್ತೆ. ಅಷ್ಟೊಂದು ಬಾಳಿದ ಮನೆ, ನಾಳೆ ಯಾರೋ ಕಂಡವರು ಕಾಣದವರು ಬಂದು ಆ ಸುಖನ ಉಣ್ಣೋದು ಅಂದ್ರೆ ಹೆಂಗೇಳು? ಅದು ಅಲ್ಲದೆ ನಾವು ಕೂಡ ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತ ಅಲ್ವಾ? ಅದೇನ್ ಮಾತು ಅಂತ ಆಡ್ತೀಯ ಜಯಮ್ಮ. ಬರೋ ಮಗ ಯಾರೇ ಆಗ್ಲಿ ಬಂದ್ಮೇಲೆ ನಮ್ಮನೆ ಮಗಳೇ ತಾನೆ. ಅದೆಂಗೆ ಹೊರಗಿನವಳು ಅನ್ನೋಕ್ಕಾಗುತ್ತೆ? ನಾವು ಯಾವ ರೀತಿ ಭಾವಿಸ್ತೀವೋ ಅವರು ಆ ರೀತಿ ನಡೆದುಕೊಳ್ತಾರೆ. ಯಾವ ಕಾಲದಲ್ಲೋ ಇಂಥ ಮದುವೆಗಳು ನಡೀತಾ ಇದ್ವು. ಆ ಕಾಲದಲ್ಲಿ ಶಿಕ್ಷಣದ ಕೊರತೆ ಇತ್ತು, ಮೂಢನಂಬಿಕೆಗಳು ಜಾಸ್ತಿ ಇದ್ವು. ಈಗ ಯಾವ ಕಾಲದಲ್ಲಿ ಇದ್ದೀರಿ ನೀವೆಲ್ಲ? ಹೆಣ್ಮಕ್ಳು ವಿಮಾನ ರೈಲು ಓಡಿಸೋ ಮಟ್ಟಿಗೆ ಬೆಳೆದ್ ನಿಂತಿದ್ದಾರೆ. ನಮ್ಮ ಮಗುವಿಗೂ ಅಂತ ಕನಸು ಇರೋದಿಲ್ವಾ? ಇದನ್ನೆಲ್ಲ ಕೇಳಿದ್ರೆ ಹೆಂಗ್ ಹಾಕ್ಬಿಡ ಹೇಳು ಆ ಮನಸ್ಸಿಗೆ. ಆಕೇನ ಯಾಕೆ ಕೇಳೋದು ಹೇಳಿ, ಕುರಿ ಕೇಳಿ ಮಸಾಲೆ ಹರಿತಾರ. ಮೇಲಾಗಿ ಮದುವೆಯಾಗಿ ಬಂದ 3 ದಿವಸಕ್ಕೆ ಮನೆ ಭಾಗ ಮಾಡಿಕೊಂಡು ಹೋಗೋ ಕಾಲ ಇದು. ಇಂಥ ಎಷ್ಟು ಉದಾಹರಣೆ ಇಲ್ಲ, ನೀವೇ ಹೇಳಿ. ತುಂಬಿದ ಮನೆ ತುಂಬಿದಂಗಿರಲಿ ಅನ್ನೋದು ನಮ್ಮ ಆಸೆ. ದಿವಸ ನೋಡ್ತೀವಲ್ಲ, ಇವತ್ತು ಮದುವೆ ನಾಳೆ ಡೈವರ್ಸ್ ಅಂತ. ಹಂಗೆಲ್ಲ ಆಗೋದ್ಕಿಂತ ನಮ್ಮ ಮಕ್ಕಳು ನಮ್ಮ ಕಣ್ಣೆದುರಿಗೆ ಚೆನ್ನಾಗಿದ್ರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಏನೋ ಎಲ್ಲ ನಿನ್ ಕೈಲೈತೆ ಜಯಮ್ಮ. ನಮ್ಮ ಮಗುನ ಕುರಿ ಮಾಡೋಕೆ ಬಂದಂಗೆ ಕಾಣುತ್ತೆ. ಸೊಸೆಯಾಗಿ ಬಂದು ಮಗಳಾಗಿ ಬಾಳ್ತಾ ಇರೋ ಎಷ್ಟು ಜನ ಹೆಣ್ಮಕ್ಳಿಲ್ಲ ದೊಡಪ್ಪ. ಅಪ್ಪ ಅಮ್ಮನಿಗೂ ವಯಸ್ಸಾಯ್ತು. ಅಜ್ಜಿ ನೋಡಿದ್ರೆ ಆಸೆ ಇಟ್ಕೊಂಡು ಕಾಯ್ತಾ ಐತೆ. ಅಡುವು ಆಸ್ತಿ ಒಡವೆ ವಸ್ತ್ರ ತುಂಬಿ ತುಳುಕ್ತಾ ಇರೋ ಮನೆ, ಕಬ್ಬಿಣದ ಪೆಟ್ಟಿಗೆ ಬೀಗದ ಕೈನ ಯಾರ್ದೋ ಕೈಗೆ ಸಿಕ್ಕಿದ್ರೆ ಹೆಂಗೆ ಅಂತೀನಿ. ನಮ್ಮ ಹುಡುಗ ವಿದ್ಯಾವಂತ ನಿಜ, ಆದ್ರೆ ಆ ಚೂಟಿ ಇಲ್ಲ, ಸ್ವಲ್ಪ ನಿಧಾನಸ್ತ. ಸೊಸೆಯಾಗಿ ಬಂದವಳು ಅವನ್ ತಲೆ ಮೇಲೆ ಕುಂಡ್ರಿಸಿದ್ರೆ ಏನ್ ಮಾಡೋದು ಹೇಳಿ. ನಮ್ ತವ್ರ ಮನೆ ಚೆನ್ನಾಗಿರ್ಲಿ ಅನ್ನ ಅಂತ ನನ್ನ ಅಭಿಪ್ರಾಯ. ಕಾಮಲೆ ಕಣ್ಣಿಗೆ ಊರೆಲ್ಲ ಹಳದಿ ಅಂದಂಗಾಯ್ತು. ಹೃದಯದಿಂದ ಯೋಚನೆ ಮಾಡಬೇಡ ಜಯಮ್ಮ, ಬುದ್ಧಿಯಿಂದ ಯೋಚನೆ ಮಾಡು. ನಿಮ್ ನಿಮ್ ಸುಖ ಸ್ವಾರ್ಥಕ್ಕೆ ಆ ಮಗುವಿನ ಭವಿಷ್ಯ ಯಾಕೆ ಹಾಳು ಮಾಡ್ತೀರಾ? ನಾಳೆ ಏನೋ ಸಾಧನೆ ಮಾಡೋ ಅವಕಾಶ ಇದೆಯೋ ಯಾರಿಗ್ ಗೊತ್ತು? ಈಗ್ಲೇ ಯಾಕೆ ಭಾರ ಹೊರಿಸೋ ತಪ್ಪು ಮಾಡ್ತೀರಿ ನೀವು? ಇದ್ರಲ್ಲಿ ಹಾಳು ಮಾಡೋದೇನಿದೆ? ನಾನು ಹೇಳ್ತಾ ಇರೋದು ಮಗು ನೋಡೋದಕ್ಕೆ ಅಲ್ವಾ. ತುಪ್ಪ ಚೆಲ್ಲಿದ್ರು ಕಿಚಡಿ ಒಳಗೆ ಅನ್ನೋದು ಕೇಳಿಲ್ವೆ? ನನ್ನ ಮಾತು ಕೇಳಿದ್ರೆ ನಮಗೆಲ್ಲ ನೆಮ್ಮದಿ. ನಾನು ಹೇಳೋದು ಎಲ್ರು ಒಳ್ಳೇದಕ್ಕೆ ತಾನೆ. ಚಿನ್ನ ಸೂಜಿಯಿಂದ ಕಣ್ಣಿ ಚುಚ್ಕೊಳಕಾಗುತ್ತಾ? ಆ ಮಗಿಗೂ ತನ್ನದೇ ಆದ ಆಸೆ ಕನಸು ಇರಲ್ವಾ? ಅದಕ್ಕೆ ಅಂತಿಳಿಯುತ್ತೆ ಗೌರಕ್ಕ, ನಾವು ದೊಡ್ಡವ್ರ ತಾನೆ, ಅದ್ರ ಭವಿಷ್ಯ ನೋಡ್ಬೇಕು. ನಾವ್ ಹೇಳ್ದಂಗೆ ಅದು ಕೇಳುತ್ತೆ ಅಷ್ಟೇ ತಾನೆ. ಯಾಕೋ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತಾರಲ್ಲ, ಹಂಗಾಯ್ತು ನೋಡ್ ನಿನ್ ಕತೆ. ನಮ್ಮ ಹುಡುಗಿ ಇನ್ನು ಸರಿಯಾದ ವಯಸ್ಸಿಗೆ ಬಂದಿಲ್ಲ, ಆಗ್ಲೇ ಮದ್ವೆ ಅಂದ್ರೆ ಇದು ಸರಿಯಲ್ಲ ಬಿಡ್ರಿ. ಹೆಣ್ ಮಗುವಿಗೆ ವಯಸ್ ಕಮ್ಮಿ ಇದ್ರೆ ಏನು, ನಮ್ ಹುಡುಗನಿಗೆ ವಯಸ್ಸಾಗಿದೆಯಲ್ಲ ಅಷ್ಟು ಸಾಕು. ಗಂಡು ಹೆಣ್ಣು ಇಬ್ರಿಗೂ ಸರಿಯಾದ ವಯಸ್ಸಾಗಿದ್ರೆ ಮಾತ್ರ ಮದುವೆ ಮಾಡಬಹುದು. ಯಾರಾದ್ರೂ ಒಬ್ರಿಗೆ ವಯಸ್ಸಾಗಿಲ್ಲ ಅಂದ್ರೆ ಅದನ್ನೇ ಬಾಲ್ಯ ವಿವಾಹ ಅಂತ ಕರೀತಾರೆ. ಹಂಗಂತ ಕಾನೂನೇ ಇದೆ. ಹಂಗ ಕಾನೂನ್ ಬೇರೆ ಆಯ್ತಾ? ಆದ್ರೂ ನಮ್ಮ ಮಕ್ಳ ವಯಸ್ಸು ನಾವ್ ಹೇಳಿದ್ರು ತಾನೇ ಅವ್ರಿಗೆ ತಿಳಿಯುತ್ತೆ, ಇಲ್ಲ ಅಂದ್ರೆ ಹೆಂಗ್ ತಿಳಿಯುತ್ತೆ? ಇಂತಹದ್ದನ್ನ ತಿಳಿಯೋಕೆ ಅಂತಾನೆ ನಮ್ಮ ಸರ್ಕಾರ ಬೇಕಾದಷ್ಟು ವ್ಯವಸ್ಥೆ ಮಾಡಿಕೊಂಡಿದೆ. ನಮ್ಮಂತ ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ, ಪೊಲೀಸು, ಆಶಾ ಕಾರ್ಯಕರ್ತರು, ಶಾಲಾ ಎಚ್ಎಂಒ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಗೂ ಈ ರೀತಿಯ ಮದುವೆಗಳನ್ನು ತಡೆಯೋ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಯಾವುದೇ ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡಬಹುದು. ಕಾನೂನು ತಗೊಂಡು ಏನ್ ಮಾಡೋದು, ಗುಟ್ಟಾಗಿ ಮದುವೆ ಮಾಡಿ ಮುಗಿಸೋದಪ್ಪ. ಯಾರು ಹೇಳೋಕೆ ಹೋಗ್ತಾರೆ ಗೊತ್ತಾದ್ರೂ ಕೂಡ, ಮದುವೆ ಮುಗಿದ್ಮೇಲೆ ಯಾರು ಏನು ಮಾಡೋಕ್ಕಾಗತ್ತೆ? ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡು ಅವ್ರೇನು ಮಾಡ್ತಾರೆ? ಅದೆಲ್ಲ ನಡೆಯಲ್ಲ. ಸರ್ಕಾರ, ಇಲಾಖೆ, ಕಾನೂನು, ಕಟ್ಲೆ ಅಂದ್ರೆ ಏನು ಹುಡುಗಾಟವೆ? ಯಾಕೋ ಇದೆಲ್ಲ ಸರಿಯಲ್ಲ ಅನ್ಸುತ್ತಪ್ಪ. ನಮ್ಮ ಮಕ್ಕಳು ನಮ್ಮಿಷ್ಟ, ಇದರಲ್ಲಿ ಏನ್ ತಪ್ಪು ಅಂತ ನನಗಂತೂ ತಿಳಿತಾ ಇಲ್ಲ. ಆದ್ರೂ ಇದೊಂಥರ ಬಿಸಿ ತುಪ್ಪದ ಕತೆ ಆಯ್ತು. ಉಗುಳಂಗಿಲ್ಲ, ನುಂಗಂಗಿಲ್ಲ, ನನಗೆ ಒಳ್ಳೆ ಇಕ್ಕಟ್ಟು. ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಪ್ರೀತಿ ಅನ್ನೋ ತರ ಆಯ್ತಪ್ಪ. ಇಲ್ಲಿ ಕೇಳ್ ಜಯಮ್ಮ, ಮದುವೆಯ ಸಮಯಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ವರ್ಷ ತುಂಬಿದ್ದರೆ ಮಾತ್ರ ಆ ಮದುವೆಗೆ ಮಾನ್ಯತೆ ಸಿಗುತ್ತೆ. ಇಬ್ಬರಲ್ಲಿ ಒಬ್ಬರ ವಯಸ್ಸು ಕಡಿಮೆ ಇದ್ರೂ ಕೂಡ ಆ ಮದುವೆಯನ್ನ ನಮ್ಮ ಕಾನೂನು ಒಪ್ಪೋದಿಲ್ಲ, ಅದನ್ನ ಅಪರಾಧ ಅಂತ ಪರಿಗಣಿಸಿ ಶಿಕ್ಷೆ ಕೊಡ್ತಾರೆ. 1098 ಸಂಖ್ಯೆಗೆ 112ಕ್ಕೆ ಸ್ಥಳೀಯ ಸಮಿತಿಗೆ ಫೋನ್ ಮಾಡಿ ಬಾಲ್ಯ ವಿವಾಹದ ಬಗ್ಗೆ ಮಾಹಿತಿ ಯಾರು ಬೇಕಾದರೂ ಕೊಡಬಹುದು. ತಕ್ಷಣ ಇಲಾಖೆಯವರು ಬಂದು ಮದುವೆ ಮಾಡಿದವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಮಾಹಿತಿ ಕೊಟ್ಟವರ ಹೆಸರನ್ನು ಗುಟ್ಟಾಗಿ ಇಡ್ತಾರೆ. ನಮ್ಮ ಮಕ್ಕಳು ಮದುವೆ ನಾವು ಮಾಡೋದು ಯಾವ ತಪ್ಪು ಅಂತೀನಿ. ಯಾಕೆ ಹಿಂಗೆಲ್ಲ ಕಾನೂನು ಮಾಡ್ತಾರೋ ಏನಪ್ಪ, ಯಾವ ಪುಣ್ಯಾತ್ಮ ಮಾಡಿದ್ನೋ, ಇದರಿಂದ ಏನು ಸುಖ ಇದೆಯೋ ನಾನಂತೂ ಕಾಣೆ. ಸುಮ್ ಸುಮ್ನೆ ಸರ್ಕಾರ ಯಾ ಕಾನೂನು ಮಾಡಲ್ಲ, ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡೆ ಇವೆಲ್ಲ ಜಾರಿಗೆ ತರೋದು. ಶಿಕ್ಷೆ ಕೊಡುವಷ್ಟು ದೊಡ್ಡ ಕಾನೂನು ಮಾಡಿದಾರ, ಅದೇನ್ ಶಿಕ್ಷೋ? ಯಾರಿಗೆ ಶಿಕ್ಷೆ ಕೊಡ್ತಾರೋ? ಈ ರೀತಿ ಬಾಲ್ಯ ವಿವಾಹ ಮಾಡಿದ್ರೆ 1 ವರ್ಷದಿಂದ 2 ವರ್ಷದವರಿಗೆ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ ವಿಧಿಸಬಹುದು. ಇಂತಹ ಮದುವೆ ಮಾಡಿದ ತಂದೆ ತಾಯಿ, ಪೋಷಕರು, ಪುರೋಹಿತರು, ಅಡಿಗೆಯವರು, ಲಗ್ನ ಪತ್ರಿಕೆ ಪ್ರಿಂಟ್ ಮಾಡುವವರು, ಮದುವೆಯಲ್ಲಿ ಭಾಗವಹಿಸಿದವರು ಎಲ್ರಿಗೂ ಶಿಕ್ಷೆ ಆಗುತ್ತೆ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಪ್ಪ. ನಮ್ ನಮ್ ಮನೆ ಕೆಲಸಕ್ಕೂ ಇಂಥ ಕಾನೂನು ಮಾಡಿ ತೊಂದರೆ ಕೊಡೋದು ಯಾಕೆ ಅಂತೀನಿ. 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡುವಂತ ಗಾದೆನೆ ಇದೆಯಪ್ಪ. ಕಲ್ಯಾಣ ಅಂದ್ರೆ ಒಂದ್ ಒಳ್ಳೇದ್ ಮಾಡೋದು ಅಂತ ಅರ್ಥ. ಆದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಬದಲಾಯಿಸ್ಕೊಂಡಿದೀವಿ ಅಷ್ಟೇ. ಏನಪ್ಪ ಇದೆಲ್ಲ, ಯಾಕೋ ಯೋಚನೆ ಮಾಡ್ಬೇಕಾದ ವಿಷಯ ಅನ್ಸುತ್ತೆ. ಈಗ ಏನ್ ಮಾಡೋದು ಹೇಳಿ. ಅಲ್ಲ ಜಯಮ್ಮ, ನಿನ್ ಮಗಳಿಗೆ ಇನ್ನು 15 ವರ್ಷ ಆಗಿಲ್ಲ. ದೇಹ ಬುದ್ಧಿ ಎರಡು ಸರಿಯಾಗಿ ಬೆಳೆದೇ ಇಲ್ಲ. ಈ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವಳ ಆರೋಗ್ಯದ ಕತೆ ಏನು? ಮದುವೆಗೂ ಆರೋಗ್ಯಕ್ಕೂ ಏನ್ ಸಂಬಂಧ ಹೇಳು? ನಮ್ಮ ಮನೆಯಲ್ಲಿ ಯಾವ್ದಾದ್ರು ಕೊರತೆ ಇದೆಯಾ? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹಣ್ಣು, ಹಂಪಲು, ತರಕಾರಿ, ಇನ್ನೂ ಏನ್ ಬೇಕು ಆರೋಗ್ಯವಾಗಿರೋಕೆ? ಇದು ಕೇವಲ ತಿನ್ನೋ ಆಹಾರದ ವಿಷಯ ಅಲ್ಲ. ಈ ವಯಸ್ಸಿಗೆ ಮಕ್ಕಳ ದೇಹ ಇನ್ನೂ ಬೆಳವಣಿಗೆ ಆಗ್ತಾ ಇರುತ್ತೆ. ಏನ್ ಗೌರಮ್ಮ, ಮದುವೆ ಆದ್ಮೇಲೆ ಬೆಳವಣಿಗೆ ನಿಂತೋಗುತ್ತಾ? ಅದು ಆ ರೀತಿ ಅಲ್ಲ ಜಯಮ್ಮ. ಮಗುವಿನ ಗರ್ಭಾಶಯ ಇನ್ನು ಬೆಳವಣಿಗೆ ಆಗಿರೋದಿಲ್ಲ. ಅದರಿಂದ ಗರ್ಭೋದ್ಧರಿಸೋ ಶಕ್ತಿ ಅವಳಿಗೆ ಇನ್ನು ಬಂದಿರೋದಿಲ್ಲ. ತಾನೇ ಸರಿಯಾಗಿ ಬೆಳೆದಿಲ್ಲ ಅಂದ್ಮೇಲೆ ಮತ್ತೊಂದು ಜೀವ ಬೆಳೆಸೋ ಶಕ್ತಿ ಅವಳಿಗೆ ಎಲ್ಲಿ ಇರುತ್ತೆ ಹೇಳಿ? ಅದನ್ನೆಲ್ಲ ಅಧ್ಯಯನ ಮಾಡಿ ಈ ಕಾನೂನು ತಂದಿರೋದು. ನಾಲ್ನುಡಿ ಕೃಷ್ಣರಾಜ ಒಡೆಯರು ಅವ್ರ ಕಾಲದಿಂದಲೇ ಇದನ್ನ ತಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ರು. ಸುಮ್ ಸುಮ್ನೆ ಕಾನೂನು ಮಾಡ್ತಾರಾ? ನೀವೇ ಯೋಚನೆ ಮಾಡಿ. ನೀವ್ ಯಾಕೋ ಅನಗತ್ಯವಾಗಿ ಎದುರಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಲ್ಲ, ಅದರಿಂದ ಅಂತ ತೊಂದ್ರೆ ಏನಾಗ್ಬಹುದು ಅಂತ ಹಿಂಗ್ ಆಡ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. ಒಂದ್ ಜೀವಕ್ಕೆ ಜನ್ಮ ಕೊಡೋದು ಅಂದ್ರೆ ಅಷ್ಟು ಹುಡುಗಾಟವೇ. ಸರಿಯಾದ ಶಕ್ತಿ ಮತ್ತು ಆರೋಗ್ಯ ಇಲ್ಲ ಅಂದ್ರೆ ತಾಯಿ ಮತ್ತು ಮಗುವಿನ ಜೀವವೇ ಹೋದ್ರು ಹೋಗ್ಬಹುದು. ಎಂತ ಮಾತಾಡ್ತೀಯ ಬಿಡವ, ಕೇಳಕ್ಕೆ ಹೆದರಿಕೆ ಆಗುತ್ತೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಇರುತ್ತಾ? ಇಷ್ಟೇ ಅಲ್ಲ, ಆ ಹೆಣ್ಣು ಮಗಳ ಮಾನಸಿಕ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಖಿನ್ನತೆಗೆ ಒಳಗಾಗಬಹುದು. ಅದಕ್ಕಿಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ. ಮನಸ್ಸು ಇನ್ನು ವಿಕಾಸ ಆಗೋಗಿರೋದಿಲ್ಲ. ಹೀಗಾಗಿ ಒತ್ತಡಕ್ಕೆ ಒಳಗಾಗೋ ಸಾಧ್ಯತೆ ಹೆಚ್ಚು. ಎಳೆಯ ವಯಸ್ಸಿನಲ್ಲಿ ಮದುವೆ ಅಂದ್ರೆ ದೇಶದ ಅಭಿವೃದ್ಧಿಗೂ ಕಂಟಕ. ತನ್ನ ವಯಸ್ಸಿನವರ ಜೊತೆ ಆಟ ಪಾಠ ಅಂತ ಸಂತೋಷವಾಗಿದ್ರೆ ಆ ಹುಡುಗಿ ಮಾತ್ರ ಸಂಸಾರದ ನೊಗ ಹೊತ್ತು ಎಣಗೋದು ಯಾವ ನ್ಯಾಯ? ನೀವು ರೈತರು, ಎಳೆ ಕರುಗಳನ್ನ ಬೇಸಾಯ ಕಟ್ತೀರಾ ಶಿವಣ್ಣರೇ? ಎಂತ ಮಾತು ಅಂತಾಡ್ತೀಯ ಬಿಡು ತಾಯಿ. ಹಾಲು ಕುಡಿಯೋ ಎಳೆಗರುನ ನೇಗಿಲಿಗೂಡಿದ್ರೆ ಒಳ್ಳೇದಾಗತ್ತ ನಮಗೆ. ಕರುವಿಗೊಂದ್ ನ್ಯಾಯ, ನಮ್ ಮಗುವಿಗೊಂದ್ ನ್ಯಾಯವಾ? ಆರೋ ಅಕ್ಕಿನ ಪಂಜರದಲ್ಲಿ ಕೂಡಿ ಹಾಕೋದು ಸರಿನಾ? ಈಗ್ಲೂ ಒಂದ್ ಸಣ್ಣ ಕೂಸ್ನಂತೆ ನನ್ ಮುಡ್ಲಲ್ಲಿ ಮಲಗೋ ಕಂದನಿಗೆ ಬೇಡಿ ಹಾಕಕ್ ಹೊರಟಿದ್ದೇವಲ್ಲ ನಾನು. ನನ್ನ ಬುದ್ಧಿಗೆ ಏನಾಯ್ತು ಅಂತೀನಿ. ಸದ್ಯ ನೀವು ಬಂದು ನನ್ ಕಣ್ಣು ತೆರೆಸಿದ್ರಿ. ಯಾವ ವಯಸ್ಸಿಗೆ ಏನಾಗ್ಬೇಕು ಅದು ಆಗ್ಲಿ, ಸದ್ಯಕ್ಕೆ ನನ್ ಮಗಳು ಆಡ್ಕೊಂಡು ಓದ್ಕೊಂಡು ಚೆನ್ನಾಗಿ ಬೆಳಿಲಿ, ಏನಾದ್ರೂ ಸಾಧನೆ ಮಾಡ್ಲಿ. ನಮ್ಮ ಸಮಾಜದಲ್ಲಿ ಹಳೆಯ ಸಂಬಂಧಗಳು ಉಳಿಯಬೇಕು ಎಂಬ ಹಿರಿಯರ ಒತ್ತಡ, ಎತ್ತವರ ಬಡತನ, ಹೆಣ್ಣಿನ ಬಗ್ಗೆ ಇರುವ ಕೀಳಿರಿಮೆ, ನಕಾರಾತ್ಮಕ ಧೋರಣೆ, ಹೆಣ್ಣು ಒಂದು ಹೊರೆ, ಇಳಿಸಿಕೊಂಡ್ರೆ ಸಾಕು ಅನ್ನೋ ಪಲಾಯನವಾದ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇರುವ ಅಭದ್ರತೆ, ಮೂಢನಂಬಿಕೆ ಇತ್ಯಾದಿ ಅನೇಕ ಕಾರಣಗಳಿಗಾಗಿ ಈ ಬಾಲ್ಯ ವಿವಾಹಗಳು ನಡೀತಾನೇ ಇರ್ತವೆ. ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥ ಕುಟುಂಬಗಳು, ಬಡತನ ಇರೋ ಕಡೆ ಇದು ಹೆಚ್ಚು ಬಾಲ್ಯ ವಿವಾಹ ಅನ್ನೋದು. ಎಳೆಯ ಮಕ್ಕಳ ಮೈ ಮತ್ತು ಮನಸ್ಸುಗಳ ಮೇಲೆ ನಡೀತೋ ಇರೋ ದೌರ್ಜನ್ಯ ಅಲ್ಲದೆ ಮತ್ತೇನು? ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ವಿಷಯ ಇದು. ಹೋಗ್ಲಿ ಬಿಡ್ರವ್ವ, ಈಗ ನೋಡಿದ್ರೆ ನನ್ನ ಮನಸ್ಸಿಗೂ ಯಾಕೋ ಇದು ತಪ್ಪು ಅಂತ ಅನ್ನಿಸ್ತಾ ಇದೆ. 4 ಜನಕ್ಕೆ ಪಂಚಾಯಿತಿ ಹೇಳೋ ಮನುಷ್ಯ ನಾನು. ನಾನೇ ತಪ್ಪು ಮಾಡಿದ್ರೆ ಬೇರೆಯವ್ರಿಗೆ ಏನು ಹೇಳೋಕ್ಕಾಗತ್ತೆ? ನನ್ನ ಮೊಮ್ಮಗಳ ಭವಿಷ್ಯಕ್ಕೆ ನಾನೇ ಮುಳ್ಳಾಗ್ತಾ ಇದ್ದೆ. ಸರ್ಕಾರ, ಇಲಾಖೆ, ಬುದ್ಧಿವಂತ ಜನ ಎಲ್ಲ ಸೇರಿಕೊಂಡು ಆಲೋಚನೆ ಮಾಡಿ ಈ ಕಾನೂನು ತಂದಿದ್ದಾರೆ ಅಂದರೆ ಒಳ್ಳೆಯ ವಿಷಯನೇ ಇರುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನನಗೂ ಕೂಡ ಈ ಬಾಲ್ಯ ವಿವಾಹದ ಕೆಡುಕುಗಳು ಈಗ ಗೊತ್ತಾಗ್ತಾ ಇದೆ. ಸದ್ಯ ಒಳ್ಳೇದಾಯ್ತು ಬಿಡಿ, ಕಾಲ ಬದಲಾಗಿದೆ. ಹೆಣ್ಣು ಕೂಡ ಒಳ್ಳೆ ಸ್ಥಾನಕ್ಕೆ ಹೋಗೋಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಯಾರಲ್ಲಿ ಯಾವ ಶಕ್ತಿ ಇದೆಯೋ ಯಾರಿಗ್ ಗೊತ್ತು? ಬೆಳೆಯೋ ಪೈರನ್ನ ಮೊಳಕೆಯಲ್ಲೇ ಚೂಟಿ ಹಾಕಿದ್ರೆ ಹೆಂಗೆ? ಅದು ಎಲ್ರಿಗೂ ನಷ್ಟ ತಾನೆ. ಭವಿಷ್ಯದಲ್ಲಿ ಯಾವ ಮಗು ಯಾವ ಸಾಧನೆ ಮಾಡುತ್ತೋ ಏನೋ, ಯಾರೊಳಗೆ ಯಾವ ವಿಜ್ಞಾನಿ, ಕ್ರೀಡಾಪಟು, ಉದ್ಯಮಿ, ಕವಿ, ಕಲಾವಿದ, ಉತ್ತಮ ಕೃಷಿಕ ಅಡಗಿದ್ದಾನೋ ಗೊತ್ತಿಲ್ಲ. ಅವರಲ್ಲಿನ ಪ್ರತಿಭೆ ವರಕ್ಕೆ ಬರೋದಿಕ್ಕೆ ಸಮಯ ಸಹಕಾರ ನೀಡಬೇಕು. ಅದು ಎತ್ತವರ ಮತ್ತು ಸಮಾಜದ ಜವಾಬ್ದಾರಿ ಕೂಡ ಆಗಿರುತ್ತದೆ. ನೀವು ಹೇಳಿದ್ದು ನೂರಕ್ಕೆ ನೂರು ನಿಜ. ಅದಕ್ಕೆ ಹೇಳೋದು ಓದು ಬರಹ ಕಲಿಬೇಕು ಅಂತ. ನಮ್ಮಂತ ಹಳೆ ಕಾಲದ ಹಿರಿಯರು ತಪ್ಪು ನಂಬಿಕೆ ಬಿಡಬೇಕು. ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಅಡ್ಡಿ ಆಗಬಾರದು. ನಮ್ಮ ಆಸೆ ಆಕಾಂಕ್ಷೆ ಸ್ವಾರ್ಥಕ್ಕೆ ಎಳೆ ಮನಸ್ಸನ್ನ ಬಲಿ ಕೊಡಬಾರದು. ನಮ್ಮ ಅಮ್ಮನಿಗೆ ಕೂಡ ನಾನು ತಿಳಿಸಿ ಹೇಳಿ ಅರ್ಥ ಮಾಡಿಸ್ತೇನೆ. ಬೇರೆಯವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೇನೆ. ಎಲ್ಲಾದರೂ ಬಾಲ್ಯ ವಿವಾಹ ನಡೆಯೋದು ತಿಳಿದ್ರೆ ಅದನ್ನ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೇನೆ. ಆಡೋ ಮಗುಗೊಂದು ಕಾಡೋ ಕೂಸು ಖಂಡಿತ ಬೇಡ. ಇದುವರೆಗೂ ಭಸ್ಮಾಸುರ ಸಂಹಾರ ಕುರಿತ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನು ಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಈಗ ರೈತರಿಗೆ ಸಲಹೆ. ರೈತರು ಕೀಟನಾಶಕಗಳನ್ನು ಬಳಸುವಾಗ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಕೊಂಡು ಬಳಕೆ ಮಾಡಬೇಕು. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಕೀಟಪೀಡೆಗಳಿಗೆ ಅಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ, ಪಕ್ಷಿ ಪ್ರಾಣಿಗಳಿಗೂ, ಜಾನುವಾರುಗಳಿಗೂ ಹಾಗೂ ಮನುಷ್ಯರಿಗೂ ವಿಷಕಾರಿಯಾಗಿದೆ. ಆದ್ದರಿಂದ ಇವುಗಳನ್ನು ಉಪಯೋಗಿಸುವಾಗ ಅಚಾತುರ್ಯದಿಂದ ಸಂಭವಿಸಬಹುದಾದ ವಿಷಬಾಧೆ, ಅದರ ಲಕ್ಷಣಗಳು ಮತ್ತು ಮನೆಯಲ್ಲಿ ಹಾಗೂ ಬೆಳೆಗಳ ಮೇಲೆ ಕೀಟನಾಶಕಗಳ ಪ್ರಯೋಗದ ಮುನ್ನ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರು ತಿಳಿದುಕೊಳ್ಬೇಕು. ಕೀಟನಾಶಕಗಳ ಸೂಕ್ತ ಸಂಗ್ರಹಣೆಯನ್ನ ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ಕೀಟನಾಶಕಗಳನ್ನ ಬೆಳಕು ಬೀಳದಿರುವಂತಹ ಕಪಾಟುಗಳಲ್ಲಿ ಬೀಗ ಹಾಕಿ ಇಡಬೇಕು. ಆಹಾರ ವಸ್ತು, ಮೇವು ಮತ್ತು ತಿಂಡಿ ಮುಂತಾದ ವಸ್ತುಗಳನ್ನ ಶೇಖರಿಸುವ ಜಾಗದಲ್ಲಿ, ಮಕ್ಕಳು, ಬುದ್ಧಿಹೀನರು, ಸಾಕು ಪ್ರಾಣಿಗಳಿಗೆ ಸಿಗುವಂತಹ ಜಾಗಗಳಲ್ಲಿ ಇಡಬಾರದು. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಕೀಟನಾಶಕದ ಡಬ್ಬಿಯ ಮೇಲೆ ಕೀಟನಾಶಕದ ಹೆಸರು ಮತ್ತು ಉಪಯೋಗಿಸುವ ವಿಧಾನ ವಿವರಣೆ ಪಟ್ಟಿ ಅಂಟಿಸಿರಬೇಕು. ಔಷಧದ ಡಬ್ಬಿಗೆ ಅಂಟಿಸಿದ ಅಚ್ಚು ಮಾಡಿರುವ ನಿಯಮವನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಅಪ್ಪಟ ಕೀಟನಾಶಕಗಳನ್ನ ಬೇರೆ ಪಾತ್ರೆಗೆ ವರ್ಗಾಯಿಸಬಾರದು. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ಕಿಸಾನ್ ಸಹಾಯವಾಣಿ ಕೇಂದ್ರ 1800045553553 ಇಲ್ಲವೇ ಕಿಸಾನ್ ಕರೆ ಕೇಂದ್ರ 1800015551 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಸಿ ಅಶ್ವಥ್ ಹಾಡಿರುವ ಜನಪದ ಗೀತೆ ಕೇಳುಗರಿ. ನೀರುವುದು ಎಲ್ಲಿಗೆ ಕಾವುತ ಮಲ್ಲೈ ನಮರ್ದಿ ಮಲುಗಮ್ಮ ಮಲ್ಲಯ್ಯ ನಾಮರ್ದಿ ಮಲುಗಮ್ಮ ನೀರುವುದು ಕಲ್ಲು ಮಳಿಗೆ ಕೈಲಾಸ ಶಿವನೇ ನೀವೆಲ್ಲಿ ಬೀಡಿಕೆ ಬಿಟ್ಟಿ ಮಲ್ಲಿಗೆ ಬೆಳೆಯೋ ಮತಿ ಘಟ್ಟ ಮಲ್ಲಿಗೆ ಬೆಳೆಯೋ ಮತಿಗಟ್ಟು ರಾಮುಂದೆ ಬೈಲಾಗೆ ಬಿಟ್ಟರು ಪರಸೆಯ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಚೊಕ್ಕ ಬೆಳ್ಳಿಲಿ ಮಕ್ಕುರಂಬ ಹಾಕಿದ ಕುದುರೆ ಪಕ್ಕ ಮನೋಮಿ ಪೌಜಿಗೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಕೊಲನ್ನ ಕೋಲೆ ಕೋಲು ಕೊಲನ್ನ ಕೋಲು ಕೋಲೆ ಸುಂದರವಾಗಿ ಅಂಗುಳದ ಕೈದಾವೆ ಜಾಣ ತನೇಕೆ ಹೊರಡಾನೆ ಜಾಣ ತಾನೇಕೆ ಹೊರಡಾನೆಳೋ ನಿನ್ನ ಡೋಣು ಲಾಲಿಸಿ ಕರೆದಾವೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೇಳುಗರೆ. ಇದು ಮಳೆಗಾಲ, ನೀವು ಕಾರ್ ಜೀಪ್ ಬೈಕ್ಗಳಲ್ಲಿ ಸಂಚರಿಸುವವರೇ? ಹಾಗಾದರೆ ಪಾದಚಾರಿಗಳ ಬಗ್ಗೆ ಕಾಳಜಿ ನಿಮಗಿರಲಿ. ರಸ್ತೆಯ ಬದಿ ನಡೆದು ಹೋಗುವವರು ನೀರು, ಹೊಂಡ, ಕೆಸರು ವಾಹನಗಳನ್ನು ತಪ್ಪಿಸಿಕೊಂಡು ನಡೆದು ಹೋಗಬೇಕು. ನಿಮಗೆ ಗಾಳಿ ಮಳೆಗೆ ರಕ್ಷಣೆ ಇದೆ, ಪಾದಚಾರಿಗಳಿಗೆ ಇಲ್ಲ. ಹಾಗಾಗಿ ವಿನಾಕಾರಣ ಹಾರ್ನ್ ಮಾಡದಿರಿ, ನಡೆದು ಹೋಗುವವರನ್ನು ಜರೆಯದಿರಿ, ವೇಗವಾಗಿ ಸಂಚರಿಸದಿರಿ, ನೀರು ಹಾರಿಸದಿರಿ. ವಾಹನ ಚಾಲಕರೇ,